ಅಂತ ರೀತಿ ಬೇರೆ ಸಿಟಿದ ಜನನು ಹಳ್ಳಿಗೆ ಬಂದು ತಗೊಂತಾರೆ ಸರ್. ಅಲ್ಲಿ ಹಳ್ಳಿಗಳಾದ್ರೆ ಒಂದು ನಂಬಿಕೆ ಇದೆ ಅಂತ ಹಳ್ಳಿಗೆ ಬಂದು ತಗೊಂತಾರೆ ಸರ್ ತುಪ್ಪನ. ಒಂದು ಕೆ ಜಿ ಬೆಣ್ಣೆ ಕಾಸಿದ್ರೆ ತುಪ್ಪ ಎಷ್ಟು ಬರ್ತದೆ? ಒಂದು ಕೆ ಜಿ ಬೆಣ್ಣೆ ಕಾಸಿದ್ರೆ 4 ಸೇರ್ ಬರ್ತದೆ ಸರ್. 4 ಸೇರ್ 4 ರಿಂದ ಹೇಗ ಸೇರ್ ಮಾರ್ತೀರಿ ತುಪ್ಪ? 150 ರೂಪಾಯಿ ಸೇರ್ ಮಾಡ್ತೀವಿ ಸರ್. 150 ರೂಪಾಯಿ ಅಂತಂದ್ರೆ ನಿಮಗೆ 600 ರೂಪಾಯಿಕ್ಕೆ ಒಂದು ಕೆ ಜಿ ಬಿತ್ತು ಬಿತ್ತು ಸರ್. ಬೆಣ್ಣೆ ಆದ್ರೆ ಹೆಂಗ್ ಕೊಡ್ತೀರಿ? ಒಂದು ಕೆ ಜಿ ಬೆಣ್ಣೆಗೆ ಎಷ್ಟು ತುಪ್ಪ ಮಾಡಿದ್ರೆ ಈಗ 600 ಬಿತ್ತು ಒಂದು ಕೆ ಜಿ ತುಪ್ಪ ಒಂದು ಕೆ ಜಿ ಬೆಣ್ಣೆ ಕಾಸಿದ್ರೆ? ಹೌದು ಸರ್. ಅಂದ್ರೆ ಬೆಣ್ಣೆ ಮಾಡಿದ್ರೆ ಹೆಚ್ಚು ರೇಟ್ ಸರ್, ತುಪ್ಪ ಆದ್ರೆ ಸ್ವಲ್ಪ ಕಡಿಮೆ ಬರ್ತದೆ ಸರ್. ಒಂದ್ ಕೆ ಜಿ ಬೆಣ್ಣೆ ಕಾಸಿದ್ರೆ ಒಂದ್ ಕೆ ಜಿ ತುಪ್ಪ ಬರೋದಲ್ಲ, ಕಡಿಮೆ ಬರಂಗಿಲ್ಲ ಸರ್. ಮತ್ ಬೆಣ್ಣೆ ಯಾಕೆ ತುಪ್ಪ ಮಾರ್ತಾರೆ? ಬೆಣ್ಣೆನ ಮಾರ್ಬೋದಲ್ಲ. ಕೆಲವೊಬ್ರು ತುಪ್ಪನು ಕೊಡ್ತೀವಿ ಸರ್ ಕೇಳಿದವರಿಗೆ, ಕೆಲವೊಬ್ರಿಗೆ ನಾ ಇಲ್ಲಪ್ಪ ನಮ್ಗೆ ಕಾಸಕ್ ಬರಂಗಿಲ್ಲ ಅದು ಕೆಟ್ಟೋತದ ಅನ್ನೋರು ನಾವೇ ಕಾಸು ಕೊಡ್ತೀವಿ ಸರ್. ಈಗ ತುಪ್ಪ ಕಾಸೋದು ಒಂದ್ ಕಲೆನಾ? ಬೆಣ್ಣೆಯನ್ನ ತುಪ್ಪ ಮಾಡೋದು ಒಂದ್ ಕಲೆ? ಏನದು ಕಲೆ ಸರ್? ಅದನ್ನು ಜಾಸ್ತಿ ಕಾಸಿದ್ರೆ ಅದು ಕಪ್ಪಗೆ ಹಾಕಿಸಿ ಸ್ಮೆಲ್ ಬರ್ತದೆ ಸರ್. ಅಕಸ್ಮಾತ್ ಆಗಿ ಜಾಸ್ತಿ ನಾವು ಬಿಸಿ ಮಾಡಿದ್ವಿ ಅಂದ್ರೆ ಕೆಮ್ಮು ಬರ್ತದೆ ಸರ್ ತಿಂದ್ರೆ. ಕಾಸಿದ್ರೆ ಸ್ವಲ್ಪ ಘಮ ಘಮ ಅನ್ಬೇಕು ಸರ್, ಅವಾಗ ಒಂದು ಎಲೆ ಹಾಕಿ ಸುವಾಸನೆ ಬರ್ಬೇಕು ಸರ್. ಅದ ಆ ತರ ಕೆಲವೊಬ್ರು ತಗೊಂಡೋದ್ರೆ ಕೆಟ್ಟೋಯ್ತಮ್ಮ ನಿನ್ ತುಪ್ಪ ಬೇಸಿಲ್ಲ, ಅದು ಕಾಸರಲ್ಲಿ ಬಿಸಿ ಮಾಡಿದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂತಾರ ಸರ್. ಅದ್ರ ಸಲುವಾಗಿ ನೀವೇ ಕಾಸಿ ಕೊಡ್ರಮ್ಮ ಅನ್ಕೇಶ್ ಅಂತ ಹೇಳ್ತಾರ ಸರ್. ಬೆಣ್ಣೆ ಮತ್ತ ಸರಿ ತುಪ್ಪ ಕಾಸಲಾರ್ದೆ ಹಸಿ ಅದಂದ್ರೆ ಅರೆ ಬರ ತುಪ್ಪ ಅಂತಂದ್ರು ಕಷ್ಟ ಸರ್. ಎಷ್ಟು ಕೆ ಜಿ ಬೆಣ್ಣೆ ಒಂದು ತಿಂಗಳಲ್ಲಿ ನೀವು ಮಾರ್ತಾ ಇದ್ದೀರಿ ಸರ್? ನಾವು ಒಂದು 15 ಕೆಜಿನಿಂದ ಮಾರ್ತೀವಿ ಸರ್. 15 ಕೆಜಿ ಹಾ 15 ಕೆಜಿ ಸರ್. 3 ದಿನಕ್ಕೆ ಒಂದು ಕೆ ಜಿ ಬರ್ತದೆ ಸರ್. ಹಾ 3 ದಿನಕ್ಕೆ 1 ಕೆಜಿ ಸರ್. 10 ಕೆಜಿ ಅಂದ್ರೆ 30 ದಿನದಲ್ಲಿ 10 ಕೆಜಿ ಬೆಣ್ಣೆ? ಹ್ಮ್ 10-15 ಕೆಜಿ ಬರ್ತದೆ ಸರ್ ಅಂದಾಜು. ಸ್ವಲ್ಪ ಯಾಕಂದ್ರೆ ಜಾಸ್ತಿ ನಾವು ಹತ್ತಿ ಕಾಳು ಮೇವು ಗೀವು ಜಲ ಚೆನ್ನಾಗಿ ಹಾಕಿದ್ರೆ ಜಾಸ್ತಿನೇ ಕೊಡ್ತದೆ ಸರ್ ತುಪ್ಪ ಎಮ್ಮೆಗಳಿಗೆ. ಹ್ಮ್ 1 ಎಮ್ಮೆ ಎಷ್ಟು ಹಾಲು ಕೊಡ್ತಾವ ಅಂದಾಜು? 1 ಎಮ್ಮೆ 2 ಲೀಟರ್ ಕೊಡ್ತದೆ ಸರ್. ನಮ್ ದೊಡ್ಡ ತಾಳೆ ಎಲ್ಲ ಸರ್, ಸಣ್ಣ ಜವರಿ ತಾಳೆ, ಜವರಿ ತಾಳೆ ಸರ್. ಕಡಿಮೆ ಆಯ್ತಲ್ಲ ಮತ್ತೆ ಮೇವು ಜಗ್ಗಿ ತಿಂತಾವ? ಹಾ ಮೇವನ್ನು ತಿಂತಾವ ಸರ್. ಒಂದು ಚಲೋ ಎಮ್ಮಿ ತಗೋಬೋದಾಗಿತ್ತಲ್ಲ, ಮುರ್ರಾ ಎಮ್ಮಿ ತಳಿಗಳನ್ನ ಕ್ರಾಸ್ ಬ್ರೀಡ್ ಸಿಗ್ತಾವ ಈಗೆಲ್ಲ? ಸಿಗ್ತಾವ ಸರ್. ಆಕ್ಚುಲಿ ನಮ್ಗೆ ನೀರಾವರಿ ಅನುಕೂಲ ಇಲ್ಲ ಸರ್. ಅದು ಮುರ್ರಾ ಎಮ್ಮೆ ಎಲ್ಲ ಬೇಕಂದ್ರೂ ಹುಲ್ಲು ಸ್ವಲ್ಪ ಜಾಸ್ತಿ ಬೇಕು ಸರ್ ಅವ್ರಕ್ಕ. ಇವಾದ್ರೆ ನಾವು ಅಡವಿಯಲ್ಲಿ ಎಲ್ಲಾದರೂ ಬಿಟ್ಕೊಂಡು ಹೋಗಿಸಿ ಕಾಸ್ಕೊಂಡು ಬರ್ಬೋದು ಸರ್. ಈಗ ನಿಮ್ಮ ಎಮ್ಮೆನೆ ಬೆದಿಗೆ ಬಂದಾಗ ಮುರ್ರಾ ಒಂದು ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅಂತ ಮಾಡ್ತಾರೆ, ಕೃತಕ ಗರ್ಭಧಾರಣೆ ಅಂತೇಳಿ ಪಶು ಆರೋಗ್ಯ ಇಲಾಖೆಯವ್ರು ಮಾಡ್ತಿರ್ತಾರೆ. ನೀವು ಅಲ್ಲಿ ಆಸ್ಪತ್ರೆಗೆ ಹೋಗಿ ಎಮ್ಮೆಗಳ ಬೆದಿಗೆ ಬಂದಾಗ ಆ ಒಂದು ತಳಿಯನ್ನು ತುಂಬಿಸ್ಕೋಬೋದಲ್ಲ? ಮಾಡಿಲ್ಲ ಸರ್, ಅದು ಸೂಟ್ ಆಗಲಿಲ್ಲ ಸರ್. 2 ಸಲ ಹಾಕ್ಸಿವಿ ಸರ್, ಆಕಳಿಗಾಗಿ ಹಾಕ್ಸಿವಿ ಸರ್. ಒಂಗಲ್ಲದು ಒಂದು ಕೋಣ ಹುಟ್ಟ ಸರ್, ಒಂಗಲ್ಲದು ಒಂಗಲ್ ಸರ್. ಈ ಥರ 3 ಎಮ್ಮಿನಲ್ಲಿ ಮಾಡಿಸ್ಬೋದು ನೀವು? 2 ಸಲ ಹಾಕ್ಸಿ ಸರ್, ಅದು ಸೂಟ್ ಆಗಲಿಲ್ಲ ಸರ್. ಆಗಲಿಲ್ಲ ಸರ್, ಮತ್ತೊಮ್ಮೆ ಪ್ರಯತ್ನ ಮಾಡ್ತೀವಿ ಸರ್. ಆಮೇಲೆ ಈಗ ನೋಡ್ರಿ ಹೈನುಗಾರಿಕೆ ಏನ್ ಅನ್ಸದ ನಿಮ್ಗೆ ಲಾಭ ಅನ್ಸದ ಹೈನುಗಾರಿಕೆ? ಹೈನುಗಾರಿಕೆಯಲ್ಲಿ ನೋಡ್ರಿ, ಈಗ 1 ಎಮ್ಮಿ 2 ಲೀಟರ್ ಹಾಲು ಕೊಡ್ದಂತ್ರಿ, ಸಂಜನ ಮೇಯಿಸ್ಬೇಕು ಅದಕ್ಕೆ ಮೇವು ಹಾಕ್ಬೇಕು. 2 ಲೀಟರ್ ಹಾಲು ಅಂದ್ರೆ ನಿಮ್ಗೆ ಹಾಲು ಮಾರಿದ್ರೆ ಎಷ್ಟು ಕೊಡ್ತಾರೆ ರೊಕ್ಕ 1 ಲೀಟರ್ಗೆ? 1 ಲೀಟರ್ಗೆ 40 ರೂಪಾಯಿ ಲೀಟ್ರ್ ಸರ್. ಅಂದ್ರೆ ಜಾಸ್ತಿ ನಾವು ಹಾಲು ಮಾರಾಟ ಮಾಡಂಗಿಲ್ಲ ಸರ್, ತುಪ್ಪ ಬೆಣ್ಣೆನೆ ಜಾಸ್ತಿ ಸರ್ ಮೊಸರು. ಅಂದ್ರೆ ನಿಮ್ಗೆ ತುಪ್ಪ ಬೆಣ್ಣೆ ಮಾಡೋದ್ರಿಂದ ಮಜ್ಜಿಗೂ ಬರ್ತದೆ ನಿಮ್ಗೆ? ಅದು ಮಜ್ಜಿಗೂ ಬರುತ್ತೆ ಸರ್. ಹೇಗೆ ಎಷ್ಟು ವರ್ಷದಿಂದ ಹೈನುಗಾರಿಕೆ ನಿಮ್ದು? ನಮ್ದು ನಮ್ಮ ಅಮ್ಮ ತಾಯಿಯವರು ನಮ್ಮ ಅಪ್ಪವರು ಇದ್ದಾಗಲಿಂದ ಮಾಡ್ತೀವಿ ಸರ್. ಒಂದು 30-40 ವರ್ಷ ಸರ್ ಮಾಡ್ತೀವಿ ಸರ್. ಒಟ್ಟ ತೆಗೆದಿಲ್ಲ ಎಮ್ಮೆನ? ಎಮ್ಮೆ ತೆಗೆದಿಲ್ಲ ಸರ್. ಮತ್ತೀಗ ತಾವು ಆಡು ಸಾಕಾಣಿಕೆ ಮಾಡಿದ್ದೆ ಅಂತ ಹೇಳಿದ್ರಿ, ಆಡು ಸಾಕಾಣಿಕೆ ಮಾಡಿ ಯಾಕೆ ಆಡುಗಳನ್ನು ತೆಗೆದ್ರಿ? ಆಡು ಸಾಕಾಣಿಕೆ ನೋಡಿ ಸರ್, ಅದು ಒಂದ್ ಮಾತು ಹೇಳ್ಬೇಕಂದ್ರೆ ಆಡು ಸಾಕಾಣಿಕೆ ಚೆನ್ನಾಗಿ ಲಾಭ ಅದ ಸರ್. ಆಡು ಬಡವರ ಕಾಮದೇನು ಅನ್ನೋದೇನು ಮೂವಿಂಗ್ ಎಟಿಎಂ ಇದ್ದಂಗ ಅದು. ಹಾ ಎನಿ ಟೈಮ್ ಮನಿ ಇದ್ದಂಗ ಸರ್ ಅದು. ಎನಿ ಟೈಮ್ ಮನಿ ಇದ್ದಂಗ ಸರ್ ಅದು. ಆಡು ಸಾಗಾಣಿಕೆ ಕಡಿಮೆ ಭೂಮಿ ಯಾರಿಗೆ ಇರ್ತದಲ್ಲ ಸರ್, ಬಡತನ ಪರಿಸ್ಥಿತಿಯಲ್ಲಿ ಇದ್ದವರು ಆಡು ಸಾಗಾಣಿಕೆ ಮಾಡ್ಬೋದು ಸರ್. ಎಷ್ಟು ಆಡು ಸಾಕಾಣಿಕೆ ಮಾಡಿದ್ದಿ? ಮರಿಗಳನ್ನು ತಗೊಂಬಂದಿದ್ಯಾ ನೀನು? ಹೇಗ್ ಮಾಡಿದ್ದೆ ಆಡು ಸಾಕಾಣಿಕೆ? ನಾನು ನೋಡಿ ಸರ್, 10 ಆಡುಗಳನ್ನು ತಗೊಂಡಿದ್ದೆ ಸರ್. 10ರಲ್ಲಿ 30 ಸರ್. 30 ಸರ್, 2 ವರ್ಷಕ್ಕಲ್ಲ, 2 ವರ್ಷಕ್ಕೆ 30 ಸರ್. ಹಂಗೆ ಜಾಸ್ತಿ ಹಾಕಂತ ಬಂದು ಸರ್. ಕೆಲವೊಂದು ರೋಗಗಳಿಗೂ ಬಂದು ಸರ್, ಮಳೆಗಳ ಜಾಸ್ತಿ ಆಗಿ ಸಾಯೋದು ಬಂದು ಸರ್. ನಾವು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಸರ್, ಆಡು ನಾವು ಮಾರಾಟ ಮಾಡಿದ್ವಿ ಸರ್. ಮಾಡಿದ್ರಿ ಮತ್ತೆ ಆಡುಗಳನ್ನ ತಂದದ್ದು ಹೇಗೆ? 10 ಮರಿಗಳನ್ನು ತಂದು ಸಾಕಾಣಿಕೆ ಮಾಡಿದ್ದು ಹೆಂಗ್ ತಂದ್ರಿ ಅವಾಗ ಮರಿ? ನಾವು 5,000-6,000 ತಂದಿವಿ ಸರ್ ಆಡುಗಳು. ದೊಡ್ಡ ನಮ್ಮ ತಲೆಗೆ ಬಂದ ಮೇಲೆ ಒಂದು 6-4 ತಿಂಗಳಿಗೆಲ್ಲ ಡಿಲಿವರಿ ಆದ ಸರ್. ಡಿಲಿವರಿ ಆದ ಸರ್, ನಾವು ಮತ್ತೆ ಒಂದೊಂದು ಆಡು ಸರ್ 8,000-8,500 ಮಾಡಿ ಮಾರಿವಿ ಸರ್. ಆಡುಗಳು 2 ಇಳಿತಾವ ಅಂತಾರಲ್ಲ, 6 ತಿಂಗಳಿಗೊಮ್ಮೆ ಡಿಲಿವರಿ ಆಗ್ತದೆ ಸರ್. 2 ಮರಿಗಳು ಆಗ್ತಾವ ಸರ್. 1 ವರ್ಷದಲ್ಲಿ 2 ಸಲ ಡಿಲಿವರಿ ಆಗ್ತಾವ ಸರ್. 4 ಮರಿಗಳು ಒಂದು ಆಡಿನಿಂದ? 3-4 ಹೆಂಗಾದ್ರೆ ಹೆಂಗ ಡಿಲಿವರಿ ಆಗ್ಬೋದು ಸರ್ ಅವು. ಅಂದ್ರೆ ಒಳ್ಳೆ ಲಾಭ ಅನಿಸ್ತದೆ ಆಡು ಸಾಕಾಣಿಕೆ? ಆಡು ಸಾಕಾಣಿಕೆ ನಮ್ಗೆ ಬೆಸ್ಟ್ ಸರ್. ಎದಕ್ಕಂದ್ರೆ ಒಂದು ಭೂಮಿ ಇಲ್ಲದವರು

ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಬೋದಿನಾಳ್ ಗ್ರಾಮದ ತಿಪ್ಪಮ್ಮ ತಳ್ವಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳು. ಏಳು ಎಂಟು ಎಳೆ ಸೊಪೂಜಿ ಮಾಡಾಗ ಎಳೆದಲ್ಲಿರೋ ಸಯ್ಯ ಲಿಂಗವೇ. ಏಳು ಎಂಟು ಎಳೆ ಸೊಪೂಜಿ ಮಾಡಾಗ ಎಳೆದಲ್ಲಿರೋ ಸಯ್ಯ ಲಿಂಗವೇ. ಒತ್ತ ಮೊಳಗದ ಮುನ್ನ ಲಿಂಗವೇ, ಕತ್ತಲಾಗದ ಮುನ್ನ ಲಿಂಗವೇ. ಹತ್ತು ಎಂಟು ಎಳೆ ಶಿವ ಪೂಜೆ ಮಾಡಾಗ ಒತ್ತಿನಲ್ಲಿರ ಸಯ್ಯ ಲಿಂಗವೇ. ಹತ್ತು ಎಂಟು ಎಳೆ ಶಿವ ಪೂಜೆ ಮಾಡಾಗ ಒತ್ತಿನಲ್ಲಿರ ಸಯ್ಯ ಲಿಂಗವೇ. ಸಯ್ಯ ಲಿಂಗವೇ ಮೈಲಾಪುರ ಕೋಗಿ ನರಿಯಾರು ತಂದೇನೆ ಉಣಯಂಪಿಯ ಲಿಂಗವೇ. ಮಾತಾಡೋ ಮಾತಾಡೋ ಲಿಂಗವೇ, ಉಳಿಯಾಗ ಕರುಲಿದ್ದ ಜಾತ್ರೆಗೆ ನಾ ಬಂದೆ ಮಾತಾಡಂಪಿಯ ಲಿಂಗವೇ. ಉಳಿಯಾಗ ಕರುಲಿಂದ ಜಾತ್ರೆಗೆ ನಾ ಬಂದೆ ಮಾತಾಡಂಪಿಯ ಲಿಂಗವೇ. ಉಳಿಯಾಗ ಕರುಲಿಂದ ಜಾತ್ರೆಗೆ ನಾ ಬಂದೆ ಮಾತಾಡಂಪಿಯ ಲಿಂಗವೇ. ಮನವ ಮದ್ದಲಿ ಸಬದ ಲಿಂಗವೇ, ತನವಾದ ಪರಿ ಕರುಣೆ ಲಿಂಗವೇ. ನನ್ನ ಕೈಯ ಮೊಗರೆ ಮಾದೇವಿಯ ಕಬಾರೆ, ಆಲಾಕೆ ಕೈಯ ಮೊಗರೆ ಮಾದೇವಿಯ ಕಬಾರೆ, ಆಲಾಕೆ ಕೈಯ ಮೊಗರೆ ಮಾದೇವಿಯ ಕಬಾರೆ, ಆಲಾಕೆ ಕೈಯ ಮೊಗರೆ ಮಾದೇವಿಯ ಕಬಾರೆ. ಶಿವ ಶರಣ ರುಂಡ